ಅದ್ವೈತ ದ್ವೈತವನಕ್ಕೆ ಹೋಗದೆ ಭಾವಂದಿರನ್ನು ನೋಡಿಕೊಂಡು ಬರಬೇಕೆಂಬ ಆತುರವಾಗಿದೆ. ಅಪ್ಪ ಇಲ್ಲ, ನನಗೆ ಅಪ್ಪಣೆಯನ್ನು ಅನುಗ್ರಹಿಸು. ಇದು ಅಲ್ಲದೆ ಅಭಿಮನ್ಯುವಿನ ಬಗ್ಗೆ ಅಪಾರವಾದ ಯೋಚನೆಯೇ ನನ್ನಲ್ಲಿ ಅಡಗಿದೆಯಣ್ಣ. ನಾವೀರ್ವರು ಅಣ್ಣಂದಿರಲಿ ಅಣ್ಣಂದಿರು ಇರಲಿಕ್ಕಾಗಿ ನಿನ್ನಲ್ಲಿ ಅಡಗಿದೆಯಾ ಅಷ್ಟೊಂದು ಯೋಚನೆ ಅಭಿಮನ್ಯುವಿನ ಬಗ್ಗೆ? ಬಟ್ಟೆ ಪಟ್ಟೆ ಪಿತಾಂಬರಗಳನ್ನು ತರಿಸಿಕೊಡಲು, ವಸ್ತ್ರಾಭರಣಗಳನ್ನು ಕೊಡಿಸಲು, ಸಹಸ್ರ ವರಗಳನ್ನು ಕೊಡಿಸಲು ಬೇಕಾದದ್ದೇನು ಕೇಳಮ್ಮ? ಅಣ್ಣಯ್ಯ, ನಾವು ವನವಾಸ ಅನುಭವಿಸುವುದನ್ನು ನೋಡಿದರೆ ಅಭಿಮನ್ಯುವಿನ ಅಬ್ಬುದಯವೆಂತೋ ನಾ ಕಾಣೆ. ಆದ ಕಾರಣ ಶಶಿರೇಖೆಯನ್ನು ಅಭಿಮನ್ಯುವಿಗೆ ಕೊಟ್ಟು ವಿವಾಹ ಮಾಡಿದಲ್ಲಿ ನನ್ನ ಮಗನು ಧನ್ಯನಾಗುವುದಿಲ್ಲವೇ ನಣ್ಣ? ಕೃಷ್ಣ, ತಂಗಿಯವರ ಅಭಿಪ್ರಾಯಕ್ಕೆ ನಿನ್ನ ಅಭಿಮತವೇನು? ಆಗಲಮ್ಮ, ಅಭಿಮನ್ಯುವಿಗೆ ಶಶಿರೇಖೆಗಳನ್ನು ಕೊಡುತ್ತೇವೆ. ವಸ್ತ್ರಾಭರಣವು ಏನಿಡುವಿರಿ? ನಮ್ಮಲ್ಲಿರುವ ವಸ್ತ್ರಾಭರಣಗಳನ್ನು ತಾವೇನು ಅರಿಯದವರೇ? ಉಡಲಿಕ್ಕೆ ನಾರಮಣಿಗಳುಂಟು, ಧರಿಸಿಕೊಳ್ಳಲಿಕ್ಕೆ ಭಸ್ಮ ಉಂಟು. ಆಭರಣಗಳೆಂದರೆ ರುದ್ರಾಕ್ಷಿ ಮಾಲೆಗಳೇ ಆಭರಣಗಳು. ತಿಳಿದಂತಾಯ್ತಮ್ಮ. ಅಣ್ಣ, ನಮ್ಮ ಮಗಳಿಗೆ ನಮ್ಮ ವಸ್ತ್ರಾಭರಣಗಳನ್ನೇ ಇಟ್ಟು ಶಶಿರೇಖಳನ್ನು ಅಭಿಮನ್ಯುವಿಗೆ ಕೊಟ್ಟರೆ ಕೊಡಬಹುದು, ಬಿಟ್ಟರೆ ಬಿಡಬಹುದು. ಇದರ ಮೇಲೆ ತಮ್ಮ ಇಷ್ಟ. ಸುಭದ್ರ, ಈಗ ಏಕೆ ಹೆಣ್ಣಿನ ವಿಚಾರ? ಮುಂದೆ ನೋಡೋಣಮ್ಮ. ಅಣ್ಣಯ್ಯ, ಮುಂದೆ ನೋಡೋಣ ಎಂಬುದು ನಾವು ಬಡವರಾದ ಮಾತ್ರದಿಂದಲ್ಲವೇ? ಅಭಿಮನ್ಯುವಿಗೆ ಶಶಿರೇಖೆಯನ್ನು ಕೊಡದೇ ಇದ್ದ ಮಾತ್ರದಲ್ಲಿ ನಾನು ಈ ಹರಣದ ಆಶೆಯನ್ನೇ ತ್ಯಜಿಸಬೇಕಾಗುತ್ತದೆ. ಮನನೊಂದು ಕೊಡಬೇಡವಮ್ಮ, ಮಗಳನ್ನು ಕೊಡುತ್ತೇನೆ. ಈಗಲಾದರೂ ನನ್ನ ಸಂತೋಷವಾಯಿತೆ. ಅಣ್ಣಯ್ಯ, ಇನ್ಮೇಲೆ ನನ್ನ ಅಭಿಮನ್ಯು ಧನ್ಯನೇ ಸರಿ. ನಾನಿನ್ನ ಹೋಗಿ ಬರಲು ಅಪ್ಪಣೆಯನ್ನು ಅನುಗ್ರಹಿಸು. ಆಗಲಮ್ಮ, ಹೋಗಿ ಬರುವಂತ ಹೋಳಾಗು. ಬಲರಾಮನ ಸೌಭದ್ರಿಗೆ ನೆಪಮಾತ್ರದ ವಚನವನ್ನಿಟ್ಟು ಅಪಾರವಾದ ನಂಬಿಕೆಯನ್ನು ಕೌರವರ ಮೇಲೆ ಇರಿಸಿರುವುದು ಎಂಬುದನ್ನು ನಾ ಬಲ್ಲೆ. ಈಗ ಲಕ್ಷಣನಿಗೆ ಕನಕಾವಂಗೇನ ಕೊಡು ಎಂಬುದಾಗಿ ಕೌರವನಿಂದ ಓರೆಯನ್ನು ಬರೆಯಲಿಕ್ಕೆ ಹೇಳುತ್ತೇನೆ. ಆಗೇನಾಗುವುದೋ ಇದರ ಇಂಗಿತ ನೋಡೋಣ. ಹಸ್ತಿನಾಪುರ ವರದೀಶ ಕುರುಕುಲ ಸಾಮ್ರಾಟ ಭಾರತ ಕುಲಮಕುಟ ಬಹುಪರ ಬಹುಪರ ನಾರಾಯಣ ನಾರಾಯಣ. ನಾರದ ಮಹಾಮುನಿಗಳಿಗೆ ನಮ್ಮ ಕುರು ಸಭಾ ವಂದನಾರ್ಪಣೆಯನ್ನು ಸಲ್ಲಿಸುವುದು. ಈ ಪೀಠವನ್ನು ಅಲಂಕರಿಸಿ. ಆಗಲೇ ಗೌರವೇಶ್ವರ, ಏಕೋ ನಿಮ್ಮ ಸಭೆಯು ಯೋಚನೆಯಲ್ಲಿ ಅಡಗಿದೆ ಅಲ್ಲ, ಕಾರಣವೇನು? ಮುನಿಹಂಸ, ವಯಸ್ಕರನಾದ ಲಕ್ಷಣನಿಗೆ ವಿವಾಹ ಮಾಡುವ ಯೋಚನೆಯಲ್ಲೇ ಇದ್ದೇವೆ. ಕನ್ಯಾ ಎಲ್ಲಿ ಎಂಬುದರ ಬಗ್ಗೆ ವಿರೋಗ ಸಂಚಾರಿಗಳಾದ ತಾವುಗಳು ಅರಿವು ಬೇಕು. ಗೌರವೇಶ್ವರ, ನದಿಯ ದಡದಲ್ಲಿ ಕುಳಿತು ನೀರಡಿಸಿದರು ಎಂಬ ಗಾದೆ ಆಯಿತಲ್ಲ, ಬಲರಾಮನ ಮಗಳಾದ ಶಶಿರೇಖೆ ಇಲ್ಲವೇ, ಆ ಕನ್ಯಾಮಣಿಯನ್ನು ಲಕ್ಷಣನಿಗೆ ಏಕೆ ಮಾಡಬಾರದು? ಒಳ್ಳೆ ರಾಮನಿಗೆ ತಡ ಮಾಡದೆ ಓರಿಯನ್ನು ಕಳುಹಿಸು. ಒಳ್ಳೆ ಉಪಾಯವನ್ನೇ ಸೂಚಿಸಿದರೆ ನಾವು ನಿಮಗೆ ತುಂಬಾ ಕೃತಜ್ಞರಾಗಿದ್ದೇವೆ. ಇದೋ ಓರಿಯನ್ನು ಬರೆದು ಕಳಿಸುತ್ತೇನೆ. ನಾನಿನ್ನು ಬರುತ್ತೇನೆ ಗೌರವೇಶ್ವರ. ನಾರಾಯಣ ಕರ್ಣ, ಬಲರಾಮನಿಗೆ ಓರಿಯನ್ನು ಬರೆದು ಕಳಿಸತಕ್ಕಂಥ. ಆಗಲಿ ಗೌರವೇಶ್ವರ. ಯಾದವ ಕುಲ ತಿಲಕ ದ್ವಾರಕಾಧೀಶ ಬಲರಾಮ ದೇವ ಬಹುಪರ ಬಹುಪರ. ಪ್ರಭು, ಒಂದು ಸಾರ್ವಭೌಮರು ಓಲಿಯನ್ನೇ ತಲುಪಿಸುವಂತೆ ಆಜ್ಞಾಪಿಸಿರುವರು. ಕೃತವರ್ಮ, ಓಲಿಯ ವಿವರವನ್ನು ವಿವರಿಸು. ದ್ವಾರಕಾಧೀಶ ಬಲರಾಮ ಭಾವಯ್ಯನವರಿಗೆ ಕುರು ಸಾಮ್ರಾಟನು ಮಾಡುವ ಅನಂತ ಪ್ರಣಾಮಗಳು. ನಿಮ್ಮ ಮಗಳಾದ ಶಶಿರೇಖೆಯನ್ನು ನಮ್ಮ ಮಗನಾದ ಲಕ್ಷ್ಮಣಿಗೆ ಕೊಟ್ಟು ವಿವಾಹ ಮಾಡಿ ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುವ ಇತಿ ತಮ್ಮ ಹಸ್ತಿನಾಪುರದ ಅರಸು. ಕೃತವರ್ಮ, ಹಿಂದೆ ಕಡಿದು ಹೋದ ಸಂಬಂಧವು ಇಂದು ದೊರೆತಂತಾಯಿತು. ಪರಿವಾರ ಸಮೇತರಾಗಿ ವರನನ್ನು ಒಡಗೂಡಿಕೊಂಡು ಬಂದು ವಿವಾಹ ಮಾಡಿಕೊಂಡು ಹೋಗಬೇಕೆಂಬುದಾಗಿ ಓಲಿಯನ್ನು ಬರೆದು ಕಳುಹಿಸು. ಅಪ್ಪಣೆ. ದೇವಿ, ಈ ಸುಮಾಲಿನಿಯ ವಂದನೆಯಲ್ಲಿ ವಂದಿಸಿದ್ದೇನೆ. ನಿನಗೆ ದೀರ್ಘ ಸುಮಂಗಲಿ ಭವ. ಹೇಳು ಸುಮಾಲಿನಿ, ನನ್ನೋರ್ವಳನ್ನೇ ಬಿಟ್ಟು ಇದುವರೆಗೆ ಬಾರದೇ ಇರಲು ಕಾರಣವೇನು? ದೇವಿ, ರಂಗು ರಂಗಿನ ಸುಂದರವಾದ ವಿವಾಹ ಮಂಟಪವನ್ನೇ ರಚಿಸುತ್ತಿದ್ದರು. ಅದನ್ನು ನೋಡುತ್ತಾ ನಿಂತಲ್ಲಿ ಆರಾದರೂ ಮೈ ಮರೆಯಲೇಬೇಕು. ಏನು ಹೇಳಲಿ ಅಮ್ಮ ಅದರ ವೈಭವವನ್ನು? ನೀನು ಹೇಳುತ್ತಿರುವುದು ಒಂದೂ ಅರ್ಥವಾಗುತ್ತಿಲ್ಲ. ಯಾರ ಮಂಟಪ, ಏಕೆ ರಚಿಸಿರುವರು, ಯಾರಿಗಾಗಿ, ಬೇಗ ಹೇಳಬಾರದೆ? ಏನೂ ತಿಳಿಯದವರಂತೆ ನಡೆಸಿದರೆ ನಾನು ಏನು ಹೇಳಲಿ ಅಮ್ಮ?

ನಾನು ಸುಳ್ಳಾಡುವುದಿಲ್ಲ ಅಮ್ಮ. ಈಗಲೇ ನೀವು ಹೋಗಿ ತಿಳಿದುಕೊಂಡಲ್ಲಿ ಎಲ್ಲವೂ ನಿಮಗೆ ಮನವರಿಕೆ ಆಗುತ್ತದೆ. ಹಾಗಾದ್ರೆ ನಾನು ಈಗಲೇ ಹೋಗಿ ಎಲ್ಲವನ್ನು ತಿಳಿದುಕೊಂಡು ಬರುತ್ತೇನೆ. ನನ್ನನ್ನು ಆಶೀರ್ವದಿಸಿ. ಕಾರ್ಯ ಕಲ್ಯಾಣ ಮತ್ತು ಹೋಗಿ ಬಾ ತಾಯೇ. ನಾರಾಯಣ ಕೃಷವರ್ಮ, ಮದುವೆಯ ಮಂಟಪವು ಅಲಂಕೃತವಾಯಿತು. ಇನ್ನು ಬಿಡಾರದ ಮನೆಗಳನ್ನು ಸುವ್ಯವಸ್ಥೆಗೊಳಿಸಬೇಕು. ಲಗ್ನದಲ್ಲಿ ಯಾವ ಲೋಪದೋಷವೂ ಬಾರದಂತೆ ನೋಡಿಕೊಂಡು ಹೋಗಬೇಕು. ತಿಳಿಯಿತೆ? ಆಗಲಿ ಪ್ರಭು. ಅಣ್ಣನವರಿಗೆ ಈ ಸುಭದ್ರೆಯ ವಂದನೆಗಳು. ಬಾರಮ್ಮ ಸುಭದ್ರ, ನಾನೇ ನಿನ್ನನ್ನು ಕರೆಯಿಸಬೇಕೆಂದಿದ್ದೆ. ನೀನು ಆಗಮಿಸಿದ್ದು ನನಗೆ ಬಹಳ ಆನಂದವಾಯಿತು. ನಿನ್ನ ಸೊಸೆಯ ಮದುವೆಯನ್ನು ಮುಗಿಸಿಕೊಂಡು ಹೋಗುವೆಯಂತೆ. ಆಗಲಣ್ಣ, ಅಭಿಮನ್ಯು ಮದಮಗನಾಗುವುದು ಇಂದೋ ಅಥವಾ ನಾಳೆಯೋ? ಅಭಿಮನ್ಯುನೊಡನೆ ಕನಕಾಂಗಿಯ ಕಲ್ಯಾಣವಲ್ಲವಮ್ಮ. ಆ ಕುರು ಸಾಮ್ರಾಟ್ ಕೌರವೇಶ್ವರನ ಮಗ ಲಕ್ಷ್ಮಣನೇ. ಹಾಗಾದ್ರೆ ನೀನು ಈ ಹಿಂದೆ ನನಗೆ ಕೊಟ್ಟ ವಚನ ಇದು ನೋಡು ಸುಭದ್ರ. ಆ ಪಾಂಡವರ ಹೆಸರನ್ನು ನನ್ನ ಎದುರಿನಲ್ಲಿ ಎತ್ತಬೇಡ. ಆ ನಿನ್ನ ಪತಿಯಾದ ಪಾತ್ಸನ್ನು ನಮಗೆ ಮಾಡಿರುವ ಅವಮಾನವನ್ನು ನೆನೆಸಿಕೊಂಡರೆ ಆ ಚಿತ್ರವನ್ನು ಚಿತ್ರಿಸಲಿಕ್ಕೆ ಸಪ್ತ ಸಾವಿರದ ನೀರಿನ ರಾಶಿಯೇ ಸಾಕಾಗಲ್ಲ. ಸುಭದ್ರ, ಮರು ಮಾತಾಡದೆ ಮದುವೆಯನ್ನು ಮುಗಿಸಿಕೊಂಡು ಹೋಗು. ಅಣ್ಣ ಕೇಳು, ಕನಕಾಂಗಿಯನ್ನು ಒಯ್ದು ಅಭಿಮನ್ಯುವಿಗೆ ವಿವಾಹ ಮಾಡದೇ ಇದ್ದರೆ ನಾನು ಹುಟ್ಟಿರುವ ನೀರಿಗೆ ಅಲ್ಲ. ಇದನ್ನು ನಿನ್ನ ಮಂತ್ರಿಯಿಂದ ಬರಚಿಟ್ಟುಕೋ. ಕೃಷ್ಣವರ್ಮ, ಸಹೋದರಿ ಎಂದು ಸಹನಿಂದ ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವ ಇವಳನ್ನು ಸಭೆಯಿಂದ ತಳ್ಳುವಂತ. ನೀನೇಕೆ ನನ್ನನ್ನು ಸಭೆಯಿಂದ ಹೊರತಳ್ಳುವೆ? ನಾನೇ ಹೋಗುತ್ತೇನೆ. ಮಗು ಅಭಿಮನ್ಯು ರಥವನ್ನು ಸಿದ್ಧಪಡಿಸು, ದ್ವೈತವನಕ್ಕೆ ಹೋಗುವ. ಏಕಮ್ಮ, ನಿನ್ನ ಮುಖ ಕಮಲದಿಂದ ತೂರಿ ತೂರಿ ಬರ್ತದೆ ದುಃಖದ ಅಹಕಾರ. ಬಿಡು ತಾಯೇ ಬೆಸನಮ್ಮ ಬೆಸಸಿ ಎನ್ನುವಳು ನಿನ್ನ ಅಕ್ಕರಿಜರು ಆಡಿದ ಬೆರೆನುಡಿಯು. ಪೇದುದಾದರೆ ನಿನ್ನ ಕಣ್ಮನ ದಣಿಯವರಿಗೆ ನೋ ತೋರಿಕೆ ದುರಾದೃಷ್ಟವನ್ನೇ ಗಗನ ಚುಂಬಿಯನ್ನಾಗಿ ಮಾಡುವೆ. ಆಗದಾಗದು ಮಗು, ಬೇಗ ಸೇರುವುದು ದ್ವೈತ ಉದಮಂ. ನಿಮ್ಮ ತಂದೆಯವರು ಆಣತಿಗೆ ಅನುಗುಣವಾಗಿ ಕಂಪಿಸುವ ತುಟಿಯು ಹೊರ ಬರುತ್ತದೆ ಬೃಹತ್ರು ಪ್ರೇಮದ ಮಮಕಾರ. ಆಗಲಿ ನಡೀತಾಯೇ, ನಿನ್ನ ಮಾತಿಗೆ ಪ್ರತೀಕಾರವೇ. ರಥವಂ ನಿಲ್ಲಿಸು ಮಗು, ಮಾರ್ಗವನ್ನು ಮರದಂತೆಯೇ ಕಾಣುತ್ತಿದೆ. ಮುಗಿಲಿಗೆ ಮುದ್ದಿಡುವಂತೆ ದಟ್ಟವಾಗಿ ಬೆಳೆದಿರುವ ಈ ಗೊಂಡಾರಣ್ಯದಲ್ಲಿ ನಾವು ತೆರಳುವುದೆಂತು? ಅದು ಕೇಳು ಪೂರ ಮೃಗಗಳ ಗರ್ಜನೆ, ಇತ್ತಲ್ಲಿಂದ ಕೇಳಿ ಬರುತ್ತಿದೆ ರಾಕ್ಷಸನ ಚೀರಾಟ. ಮಗು ಮನ ಕಂಪಿಸುತ್ತಿದೆ ದಾರಿ ಕಾಣದಕ್ಕೆ. ಕತ್ತರಿಸುವ ವೃಕ್ಷವನ್ನು ದ್ವೈತವನವನ್ನು ಕಾಣಲಿಕ್ಕೆ ಬೆದರದಿರುವ ಬೆಚ್ಚದಿರಮ್ಮ ನಾನೇ ನಿನ್ನ ಬೆಂಗಾವಲಿಗೆ ಭಾಗದ ಕರದಲ್ಲಿರ್ತಕ್ಕಂಥ ಕಟ್ಟಿನಿಂದ ಈ ವೃಕ್ಷಗಳನ್ನೆಲ್ಲವನ್ನು ಉರುಳಿಸಿ ದ್ವೈತವನಿಗೆ ದಾನ ಮಾಡ್ತೇನೆ. ಹಿಂದೇಕೋ ಹಾರುತ್ತಿದೆ ಎನ್ನ ವಾಮನೇತ್ರ, ತಂದೆಗಳ ಐವರಿಗೆ ಅದಾವ ಆಪತ್ತು ಆವಿರ್ಭವಿಸಿರಬಹುದೇ? ಏನಿದು ರೋಧನದ ಧ್ವನಿಯೇ ಕೇಳಿ ಬರುತ್ತಿರುವುದಲ್ಲ, ಆರಿರಬಹುದು. ಯಪ್ಪ, ಯಾವನೇ ಹುಡುಗ ಬಂದವನೆ, ವರ ಕಡಿತವನೇ. ಯಾಕಯ್ಯ ವರ ಕಡಿತಿ ಅಂದ್ರ ನನ್ನ ಬೊರದು ಕಳಿಸ್ತಾ ಬುದ್ಧಿ? ಅವನಮ್ಮ ಎಳೆ ತರುವುದನ್ನು ಬಿಟ್ಟು ರೋಧಿಸುತ್ತಾ ಬಂದಿರಿವಿಯ? ಎಲ್ಲಿ ಎಲ್ಲಿರುವನ ಹುಡುಗ? ಬುದ್ಧಿ ತೋರಿಸ್ತಾನೆ ಬನ್ನಿ. ನಡೆ ಹಾಗಾದರೆ. ಈ ಬಂಡಾರಣ್ಯದಲ್ಲಿ ಹೆಂಗಳೆಯನ್ನೊಡಗೂಡಿಕೊಂಡು ಈ ಹುಡುಗನು ನಮ್ಮ ವನ ಪ್ರವೇಶ ಮಾಡುತ್ತಲ್ಲದೆ ವನವನ್ನು ಕಡಿಯಲಾರಂಭಿಸಿರುವನು. ಏನಿರುವುದು ಇದರ ಇಂಗಿತ ತಿಳಿಯೋಣ. ಅಯ್ಯ ನೀನಾರು? ನಿನ್ನ ನಾಮಾಂಕಿತವೇನು? ನಮ್ಮ ವನವನ್ನು ಪ್ರವೇಶಿಸುತ್ತಿರುವುದೇಕೆ ಮತ್ತು ಕಡಿಯುತ್ತಿರುವುದೇಕೆ? ನಾನು ಆರಾದರೆ ಏನಂತೆ? ದಾನವ ಸರಿ ದೂರಕ್ಕೆ, ನಮ್ಮ ತಾಯಿಯವರು ಭಯಗ್ರಸ್ತರಾಗುವರು. ಎಲ್ಲ ಹುಡುಗ, ನಾವು ವಿನಯದಿಂ ಮಾತನಾಡಿದ್ರೆ ನಿನ್ನ ಅಹಂಕಾರವನ್ನೇ ತೋರಿವೆ ಎನ್ನೆದುರಿನಲ್ಲಿ. ನಿನ್ನ ನೆಲಕ್ಕುರುಳಿಸಿ ಎಳೆದೈವೆಯ ಹೆಂಗಳಿಯನ್ನ ನರಮನಿಗೆ. ಎಲ ದಾನವ ಸತ್ಯದ ಮಾತಿಗೆ ಅವಾಚ್ಯ ಶಬ್ದವನ್ನು ಆಡಿದಾದ್ರೆ ನುಚ್ಚು ನುಚ್ಚು ಮಾಡಿಬಿಟ್ಟೇನು. ಯಾಕರ ಅಷ್ಟೊಂದಡಗಿದೆಯೇ ನಿನ್ನಲ್ಲಿ ಪರಾಕ್ರಮ? ಮದಾಂದ ಯುದ್ಧಕ್ಕೆ ಸನ್ನಿದ್ಧನಾಗುವೆ. ಹೇಗಾಯ್ತು ನೋಡು ನಿನ್ನ ಅವಸ್ಥೆ? ಹಾಯ್ ಮಗನೇ, ಆರು ದಿಕ್ಕಿಲ್ಲದವರಂತೆ ಮಡಿದು ಹೋದಿಯಾಗಿ ದಾನವನ್ನೊಡನೆ ಹೋರಾಡಿ. ಹಾಯ್ ನನಗಿನ್ನಾರು ಗತಿ? ನಾನಿರುವೆ ನಿನ್ನಂ ಕರೆದೊಯ್ದು ಅರಮನೆಯಲ್ಲಿ ಸಲುವುದಕ್ಕೆ. ಬಿಡು ಈ ಕೋನನದ ರೋಧನವ, ಎದ್ದೇನು ತ್ವರಿತದಲ್ಲಿ ಎದೆ ಅಬಲೆ. ಅಬಲಿಯರನ್ನು ಅಪೇಕ್ಷಿಸಿದವರು ಏನಾದರೂ ಎಂಬುದನ್ನು ನೀನು ತಿಳಿದಿಲ್ಲವೇ? ಬೇಡೋ ಬೇಡೋ ಬರುವನು ಕಾಡುವ ಸೀತಾದೇವಿಯವರನ್ನು ಕದ್ದೊಯ್ದ ಆ ರಾವಣನು, ಆ ಹಲ್ಲೆ ಆ ಹಲ್ಲೆಯನ್ನು ಅಭ್ಯರ್ಥಿಸಿದ ಆ ಚಂದ್ರನು, ಇನ್ನು ಮುಂತಾದವರು ಏನಾದರೂ ಎಂಬುದನ್ನು ನೀನು ಚೆನ್ನಾಗಿ ಗ್ರಹಿಕೆಯಲ್ಲಿಟ್ಟುಕೋ. ಹೆಚ್ಚದರು ಎನ್ನೆದುರಿನಲ್ಲಿ ಹಿತವಚನಗಳ ಉಪದೇಶ, ಅದಕ್ಕೆದೆಗೊಟ್ಟು ನಿಂತಿರುವ ನಿನ್ನ ಕರೆದೊಯ್ದು ಅರಮನೆಯಲ್ಲಿ ಸಲಹದಕ್ಕೆ. ಅಣ್ಣ, ಈ ಆಪತ್ತಿನಿಂದ ಕಾಪಾಡುವುದು ನಿನ್ನೇ ಕೂಡಿದೆ. ಮಗು ಅಭಿಮನ್ಯು ಆರೂ ದಿಕ್ಕಿಲ್ಲದವರಂತೆ ಮರಿದು ಹೋದಿಯಾಗಿ ನಿನಗಾರೂ ದಿಕ್ಕಿಲ್ಲದಾಯಿತು. ಘಾತವಾಯಿತು. ತಂದೆಗಳ ಐವರಿದ್ದು ನಮ್ಮ ಚಿಕ್ಕಮ್ಮನವರಾದ ಸುಭದ್ರಾದೇವಿಯವರು, ಇಲ್ಲಿ ಮಡಿದಿರುವವನೇ ಅಭಿಮನ್ಯು. ಹಾಯ್ ವಿಧಿಯೇ, ಎಂಥವುದು ನಿನ್ನ ಲೀಲೆ? ಪಂಡು ನಂದನರ ಪಣೆಯಲ್ಲಿ ಬರೆದಿರುವಿಯೋ ಈ ತೆರೆದ ಲೇಖನವ? ಅಗ್ರಜನಿಂದ ಅನುಜನ ಮರಣವೇ, ಅಮ್ಮ ತಾಯೇ ಎನ್ನ ಅಪರಾಧವನ್ನು ಮನ್ನಿಸು. ಮಗು ಕಠೋದ್ಗಜ, ದೂರು ಸರಿದು ನಿಲ್ಲು ದಾನವ. ಈ ಸಮಯದಲ್ಲಿ ನನ್ನಕ್ಕ ಹಿಡಂಬಾಸುತನಾದ ಕಠೋದ್ಗಜನು ಇದ್ದಿದ್ರೆ ನಿನ್ನನ್ನು ಸೀಳಿ ಹಾಕುತ್ತಿದ್ದನು. ಸರಿ ದೂರ. ಹತಭಾಗ್ಯನಾದ ಕಠೋದ್ಗಜನು ನಾನೇ ತಾಯೇ. ಮುಂದೆ ನಾನು ಅನುಭವಿಸುವ ರವರವ ನರಕವು ನಿನ್ನ ಕೈಯಿಂದಲೇ ತಪ್ಪಿ ಹೋಗಲಿ. ನಿನ್ನನ್ನು ಕಾಮ ದೃಷ್ಟಿಯಿಂದ ನೋಡಿದ ಈ ನನ್ನ ಕಣ್ಣುಗಳನ್ನೇ ಕಿತ್ತು ಬಿಡಮ್ಮ. ರಾವಣನ ಅವಾಸ್ಯ ಶಬ್ದಗಳನ್ನಾಡಿದ ಈ ನನ್ನ ನಾಲಿಗೆಯನ್ನೇ ಸೀಳಿಬಿಡು. ನಿನ್ನನ್ನು ಎಳೆಯಲು ಬಂದ ಈ ನನ್ನ ಕರಗಳನ್ನೇ ಕತ್ತರಿಸಿ ಬಿಡಮ್ಮ. ಈ ದೇಹವನ್ನೇ ನಿನ್ನ ಪಾದಕ್ಕರ್ಪಿಸಿದ್ದೇನೆ. ರಾವಣನು ವೇಷಧಾರಿಯಾಗಿ ಬಂದು ಸೀತಾದೇವಿಯವರನ್ನು ಕದ್ದೊಯ್ದ. ಆ ಧಾನವರನ್ನು ನಂಬಲಿಕ್ಕಾಗದು ಅಮ್ಮ. ಸರಿ, ಆಚೆಗೆ ಭೀಮದೇವರ ಕುರುಹನ್ನಾದರೂ ನೋಡು. ಹಾಯ್ ಗತ್ವದ್ಗಜ, ಎಂಥ ಅನ್ಯಾಯವನ್ನೇ ಸಿಗಿದೆ ಮಗು. ಇದು ಎಲ್ಲವೂ ವಿಧಿಲೀಲೆ ಅಮ್ಮ, ಭಯಪಡಬೇಡ. ಅನುಜನ ಪ್ರಾಣ ಪ್ರತಿಷ್ಠೆಗಾಗಿ ಈಗಲೇ ಸಂಜೀವಿನಿಯನ್ನು ತರುತ್ತೇನೆ. ತದನಂತರ ಮುಂದಿನ ಸಮಾಚಾರ. ಆಶೀರ್ವದಿಸಮ್ಮ. ಬೇಗನೆ ಹೋಗಿ ಬಾ ಗತ್ವದ್ಗಜ. ಬಂದೆ ಬಂದೆ ಬೆದರದಿರು. ಶ್ರೀಹರಿ ಮುಕುಂದ ಮುರಮರ್ದನ ಗೋವಿಂದ ಗರುಡಧ್ವಜ. ಭಾವಯ್ಯ, ಅಭಿಮನ್ಯುವಿನ ಪ್ರಾಣ ಪ್ರತಿಷ್ಠೆಯನ್ನು ಮಾಡು. ಆಗಲಿ ಘಟೋದ್ಗಜ. ಆಹಾಹಾ, ಅಭಿಮನ್ಯು ಪುನರ್ಜನ್ಮ ಪಡೆದಿಯ ಮಗು? ಎಲ್ಲಿ ಎಲ್ಲಿ ನೋಡಮ್ಮ ಆ ದುರಾಧಾನವನ? ತಡೆ ಅಭಿಮನ್ಯು, ನಿನ್ನ ಅಗ್ರಜನಾದ ಘಟೋದ್ಗಜನು ಮೊದಲು ಆತನಿಗೆ ನಮಸ್ಕರಿಸು. ಆಗಲಿ ಅಣ್ಣ, ಅಪರಾಧವನ್ನು ಕ್ಷಮಿಸಬೇಕು. ತಮ್ಮ, ಕ್ಷಮಿಸಬೇಕಾದವನು ನಾನಲ್ಲ ನೀನು. ಇರಲಿ, ಇಲ್ಲಿಗೆ ಆಗಮಿಸಿದ ಕಾರಣವೇನು? ಮುಹೂರ್ತವು ಸಮೀಪಿಸುತ್ತಿರುವುದರಿಂದ ಮೊದಲು ಕನಕಾಂಗಿಯನ್ನು ತಂದು ಅಭಿಮನ್ಯುವಿಗೆ ವಿವಾಹ ಮಾಡು. ತದನಂತರ ಎಲ್ಲವನ್ನೂ ವಿಸ್ತಾರವಾಗಿ ಹೇಳ್ತೇನೆ. ಆಗಲಮ್ಮ, ನಿನ್ನ ಮಾತಿನಂತೆ ಬಲರಾಮ ಭಾವಯ್ಯನವರಿಗೆ ನನ್ನ ಮಾಯಾಜಾಲವನ್ನೇ ಬೀರಿ ಕನಕಾಂಗಿಯನ್ನು ಎತ್ತಿ ತರುತ್ತೇನೆ. ಜೊತೆಗೆ ಶ್ರೀಕೃಷ್ಣ ಭಾವಯ್ಯನವರನ್ನು ಒಡಗೂಡಿಕೊಂಡೇ ಬರುತ್ತೇನೆ. ಲಗ್ನದ ಸಿದ್ಧತೆಯಲ್ಲಿರಿ. ಅಮ್ಮ ಬಂದೆ ಬಂದೆ. ಪುರೋಹಿತರೆ, ಆರಂಭಿಸಿರಿ ಮಂತ್ರವನ್ನು. ವಿದ್ಯಾ ಬಲಂ ದೈವ ಬಲಂತು ದೇವ, ಶುಭ ಮುಹೂರ್ತೆ ಸಾವುದಾನ, ಸುಲಗ್ನ ಸಾವುದಾನ, ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ